ಎನ್ ಓ ಸಿ ಬೇಕಾಗತ್ತೆ. ಸೊ ಅದನ್ನೊಂದು ನಿಮ್ಮ ಕಡೆಯಿಂದ ತೋರಿಸ್ಕೊತಾರೆ, ಇಲ್ಲ ನಮ್ಮ ಇಲಾಖೆ ವತಿಯಿಂದನೇ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಎನ್ ಓ ಸಿ ತಗೊಂತಾರೆ. ಅಷ್ಟು ಮಾತ್ರ ದಾಖಲೆ ಸಾಕು. ಇದ್ರ ನಂತರ ಈಗ ನೀವು ನಿರ್ಮಾಣ ಮಾಡಬೇಕು ಅಂತಂದ್ರೆ ನಾವು ರೈತರಿಗೇನೆ ಹೇಳಿದ್ದೀವಿ ನೀವೇ ನಿರ್ಮಾಣ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ನಿಮಗೆ ಅಳತೆ ಯಾವ ರೀತಿ ಬರಬೇಕು ಅಂತ ನಮ್ಮ ಅಧಿಕಾರಿಗಳು ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಆದರೆ ನಿರ್ಮಾಣ ಮಾಡತಕ್ಕಂತ ಜವಾಬ್ದಾರಿ ತಮ್ಮದೇನೇ. ನೀವು ನಿರ್ಮಾಣ ಮಾಡಿದ್ದಾದ್ಮೇಲೆ ಅವರು ಕರೆಕ್ಟಾಗಿ ಅಳತೆ ಇದೆಯಾ ಅಂತ ಎಲ್ಲ ನೋಡಿ ನಿಮಗೆ ಸಹಾಯಧನನ ವರ್ಗಾವಣೆ ಮಾಡ್ತಾರೆ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ದಾಖಲೆ ಬಗ್ಗೆ ಹೇಳ್ತಾ ಇದ್ವಿ, ಇನ್ನು ಸ್ವಲ್ಪ ಮಾಹಿತಿ ಏನೇನು ಬೇಕಾಗಬಹುದು? ರೈತರ ಅರ್ಜಿ, ರೈತರ ಭಾವಚಿತ್ರ ಈ ತರ ಏನು ಬೇಕಾಗತ್ತ? ರೈತರ ಭಾವಚಿತ್ರ ಒಂದು ಬೇಕಾಗತ್ತೆ, ಮತ್ತೆ ಅರ್ಜಿ ನಾವು ಈಗಾಗಲೇ ಮುದ್ರಿತ ಅರ್ಜಿನ ಎಲ್ಲ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅದನ್ನ ಇಟ್ಟಿದೀವಿ. ಆ ಒಂದು ಮುದ್ರಿತ ಅರ್ಜಿನಲ್ಲಿ ಅವರು ಅವ್ರದ್ದು ಎಫ್ ಐ ಡಿ ಏನಿದೆ, ಅವ್ರದ್ದು ಅಡ್ರೆಸ್ಸು ಅದೆಲ್ಲಾನು ಕೂಡ ಒಂದು ದಾಖಲಾತಿ ಅಂದ್ರೆ ಅದರಲ್ಲಿ ಅರ್ಜಿನಲ್ಲಿ ತುಂಬಿಸಿ ಕೊಟ್ಟು, ಮತ್ತೆ ಬೇರೆ ಇಲಾಖೆನಲ್ಲಿ ಈಗಾಗಲೇ ಸೌಲಭ್ಯ ಪಡೆದಿಲ್ಲ ಅನ್ನೋದಕ್ಕೆಲ್ಲ ಒಂದು ಸಹಿ ಮಾಡಿಕೊಟ್ರೆ ಅದು ಅರ್ಜಿ ಸಲ್ಲಿಸ್ದಂಗೆ ಆಗುತ್ತೆ. ಹಲೋ, ಹೆಸರು ಹೇಳಿ, ಎಲ್ಲಿಂದ? ಹಲೋ ನಮಸ್ಕಾರ ಸರ್, ನಾ ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕ್ ಲಕ್ಷಾಣಿ ಭಾಗೀರಥಿ ಮಲ್ಲನಗೋಡ್ ಪಾಟೀಲ್ ಮಾತಾಡೋದ್ರಿ ಸರ್. ಹಾ ಕೇಳಿ ಅಮ್ಮ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್ ಅವರ. ಹಾ ನಮಸ್ತೆ, ಹೇಳಿ ಭಾಗೀರಥಿ ಅವರೇ. ಹಲೋ ರೀ ಮೇಡಮ್ ಅವ್ರ, ನಮ್ಮ ತಾಯಿ ಹೆಸರ್ಲೆ 4 ಎಕರೆ 20 ಗುಂಟೆ ಜಮೀನ್ ಐತಿ ಮೇಡಮ್ ಅವ್ರ, ನಾವ್ ಒಂದ್ ಹೊಂಡ ಮಾಡ್ಕೋಬೇಕಲ್ಲತ್ತೀವ್ರಿ 18x18. ಹೌದು ಆಗುತ್ತೆ, ಕನಿಷ್ಠ 1 ಎಕರೆ ಇರತಕ್ಕಂತ ರೈತರು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು. 1 ಎಕರೆಗಿಂತ ಕಡಿಮೆ ಇರತಕ್ಕಂಥವ್ರು ಅರ್ಹತೆ ಹೊಂದಿರೋದಿಲ್ಲ. ಅದು ಬಿಟ್ಟರೆ ನೀವು 4 ಎಕರೆ 20 ಗುಂಟೆ ಇರೋದ್ರಿಂದ ತಾವು ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸಿ ನಿರ್ಮಾಣ ಮಾಡ್ಕೋಬಹುದು. ಹೌದು ಮಾಡ್ಕೋಬಹುದು, ಮಾಡ್ಕೋಬಹುದು. ಹೌದು, ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿ ಅವರು ತಮ್ಮ ಹೊಲಕ್ಕೆ ಭೇಟಿ ನೀಡ್ತಾರೆ, ಅಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ, ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ಸೂಕ್ತತೆ ಇದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡ್ತಾರೆ. ತದನಂತರ ನಿಮಗೆ ಕಾರ್ಯಾದೇಶ ಕೊಟ್ಟು ನೀವು ನಿರ್ಮಾಣ ಮಾಡೋದಕ್ಕೆ ಅವರು ಆದೇಶ ಕೊಡ್ತಾರೆ. ಹೌದ್ರಿ, ನಿಮ್ಗೆ 80% ಸಬ್ಸಿಡಿ ಇರುತ್ತೆ. ನಮಸ್ಕಾರ ಭಾಗ್ಯರಥ ಅವರೇ. ಮೇಡಮ್, ಈಗಾಗಲೇ ರೈತರು ಇತರೆ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಿಸಿಕೊಂಡಲ್ಲಿ ಆ ರೈತರಿಗೆ ಉಳಿದ ಘಟಕ ಪಡೀಲಿಕ್ಕೆ ಅಥವಾ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಉಂಟಾ? ಇಲ್ಲ ಇಲ್ಲ, ಇದರಲ್ಲಿ ಕೃಷಿ ಹೊಂಡನೇ ಮುಖ್ಯ ಒಂದು ಘಟಕ ಆಗಿರೋದ್ರಿಂದ ಇತರೆ ಯೋಜನೆಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಿದ್ರೆ ಈ ಯೋಜನೆಯಲ್ಲಿ ಸಹಾಯಧನ ಪಡೆಯೋದಕ್ಕೆ ಅವರು ಅರ್ಹರಿರೋದಿಲ್ಲ. ಆಮೇಲೆ ಮೇಡಮ್, ಈಗ ಈ ಒಂದು ಯಾವ್ಯಾವ ಅಳತೆ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಳ್ಬಹುದಾಗಿದೆ ನಮ್ಮ ರೈತರು, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ತಮ್ಮ ಜಮೀನ್ ಎಷ್ಟಿದೆ ಅಂತ ಅವರು ಪರಿಶೀಲನೆ ಮಾಡಿ ಅವರ ಒಂದು ಜಮೀನಿನ ಒಂದು ಅಳತೆ ಪ್ರಕಾರ ಅವರು 10x10x3 ಇರ್ತಕ್ಕಂತ ಕನಿಷ್ಠ ಅಳತೆ ಇರ್ತಕ್ಕಂಥದ್ರಿಂದ ಹಿಡಿದು 12x12 15x15 ಮತ್ತೆ ಆಳ ಎಲ್ಲದಕ್ಕೂ 3 ಮೀಟರ್ ಇರುತ್ತೆ. ಸೊ 18x18 ಮತ್ತೆ 21x21 ಇರತಕ್ಕಂತ ಕೃಷಿ ಹೊಂಡನ ನಿರ್ಮಾಣ ಮಾಡ್ಕೋಬಹುದು. ಈ ಅಳತೆ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಡ್ತೀರಿ? ಹೌದು. ಒಂದ್ ಕರೆ ಇದೆ ನೋಡೋಣ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ. ನಮಸ್ತೆ, ನಾ ದಾವಣಗೆರೆ ಜಿಲ್ಲೆಯಿಂದ ನ್ಯಾಮತಿಯಿಂದ. ಗೋಡಂಬಿ ಹಾಕಿದ ಸರ್ 1.5 ಎಕರೆ. ಹೆಸರು ಹೇಳಿ ಸರ್. ಅಂಪಣ್ಣ ಅಂತ. ಹಾ ಕೇಳಿ. ಅದು 1.5 ಎಕರೆ ಇದೆ ನಮಗೆ, ಅವ್ರು 1.5 ಎಕರೆ ಬರಲ್ಲ, 1 ಎಕರೆ ಇರ್ಬೇಕು ಅಂತ ಹೇಳಿದ್ರು ಕೇಳಿದಕ್ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ. ಅಂದ್ರೆ ನಿಮ್ದು 1.5 ಎಕರೆ ಬೇರೆ ಬೇರೆ ಕಡೆ ಇದೆಯಾ ಅಥವಾ ಒಂದೇ ಕಡೆ? ಒಂದೇ ಕಡೆ ಅಂದ್ರೆ ನೀವು ಅರ್ಹರಿದ್ದೀರಾ? 1 ಎಕರೆ ಇದ್ರು ಅರ್ಹ. 1 ಎಕರೆ ಇದ್ರೆ ಅರ್ಹರಿದ್ದಾರೆ. ಹಾ ಸರಿ, ಆಯ್ತು, ಓಕೆ, ಧನ್ಯವಾದ. ಧನ್ಯವಾದಗಳು. ಈಗ ಈಗ ಈ ಒಂದು ಸದರಿ ಯೋಜನೆ ಬಗ್ಗೆ ನಾವು ಮಹತ್ವವನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಮೇಡಮ್ ಅವರೇ. ಈಗ 2023-24 ಸಾಲಿನಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿ ಎಷ್ಟು ಪ್ರಗತಿ ಸಾಧಿಸಲಾಗುತ್ತೆ ನಮ್ಮ ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅಂದ್ರೆ ರಾಜ್ಯಾದ್ಯಂತ 24 ಜಿಲ್ಲೆಗಳಲ್ಲಿ ನಾವು ಕಳೆದ ವರ್ಷ ಒಂದು ಅನುಷ್ಠಾನ ಮಾಡಿದ್ವಿ. ಆ ಒಂದು 24 ಜಿಲ್ಲೆಗಳಲ್ಲಿ 6,600 ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಆ ಒಂದು ರೈತರಿಗೆ

ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ನೆರವು ರಘುನಾಥ್, ತುಕಾರಾಮ್ ಚೌಹಾನ್ ಮತ್ತು ಮುನಿರಾಜು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಭಾಗಮಂಡಲ ನಿವಾಸಿ ಕಾವೇರಿ ಮನೆ ದಿವಂಗತ ಗೋಪಾಲ ಅವರ ಪತ್ನಿ ಯಶೋಧ ಅವರು ಇಂದು ನಿಧನರಾದರು. 77 ವರ್ಷ ಪ್ರಾಯದ ಕಾವೇರಿ ಮನೆ ಯಶೋಧ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಡೆಯಲಿದೆ. ಕೊಟ್ಟಗೇರಿ ಗ್ರಾಮತ್ರ ನಿವೃತ್ತ ಉಪಾದ್ರಿ ತಿರುನೆಲ್ಲಿಮಡ ಕಾಮುನಿ ಎಂಗ ಇಂದು ಮೈಸೂರಿನ ಮರಣಪಟ್ಟಿತು. ತಿರುನೆಲ್ಲಿಮಡ ಕಾಮುನಿ ಎಂಗಡ ಆಕಿರಿ ಕಾರ್ಯ ನಾಳೆ ಕೊಟ್ಟಗೇರಿ ಗ್ರಾಮತ್ಲು ನಡ್ಪಾಂದು ಒಕ್ಕಕಾರ ಅರ್ಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕೊಡಗು ಪ್ರೆಸ್ ಕ್ಲಬ್ನ ಕಡೆಯಿಂದ ಇಂದು ಮಡಿಕೇರಿಪೇಟಿನ ಪತ್ರಿಕಾ ಭವನದಲ್ಲಿ ಸಂವಾದ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಕೂಡಿಯಾಡಿ ಮಾತಾಡಿ ಕೊಡಗಿನ ಪೊರ್ಲಿನ ಸಂಸ್ಕೃತಿನ ತೋರಿಸುವ ಪ್ರಯತ್ನದೊಟ್ಟಿಗೆ ದಸರಾ ಸಮಿತಿಗೆ ಜಾಸ್ತಿ ಸದ್ದುಂದ ಯಾರಿಗೂ ಕಿರಿಕಿರಿ ಆಗದಂಗೆ ಡಿಜೆ ಸದ್ದಿಗೆ ಸ್ವಂತ ತಡೆನ ಹಾಕೊಂಡು ಹೆಸರು ಪಡೆದ ಮಡಿಕೇರಿ ದಸರನ ಲಾಯ್ಕಾಗಿ ನಡೆಸೋಕ್ಕೂ ಪಂಡಿನ ಹಿರಿಯವರ ಕಾಲದಿಂದ ಬಂದ ಕೊಡಗಿನ ಸಂಸ್ಕೃತಿನ ನಾವು ಇಲ್ಲೇ ಕಾಂಬಕ್ಕೆ ಸಾಧ್ಯತೆ ಹೇಳದನ್ನ ಅರ್ಥ ಮಾಡಿಕೊಂಡು ಡಿಜೆ ಸದ್ದಿನ ಬದಲು ಇಲ್ಲಿನ ಸಂಸ್ಕೃತಿ ಮತ್ತೆ ವಾಲಗಕ್ಕೆ ಜಾಸ್ತಿ ನಿಗಾ ಕೊಡೋಕು ಬೇರೆಯವಕ್ಕೆ ತೊಂದರೆ ಕೊಡುವ ಸ್ವಾತಂತ್ರ್ಯ ನಮ್ಮದಾಕದು. ದಸರಲ್ಲಿ ಹೆಣ್ಣು ಜನ ಮಕ್ಕ ವಯಸ್ಸಾದವು ಕಾಯಿಲಸ್ತರು ಹಿಂಗೆ ಎಲ್ಲವೂ ನೋಡಿಕೆ ಬಾಕನ ಯಾವುದೇ ತರಹದ ತೊಂದರೆ ತಾಪತ್ರೆ ಆಗದಂಗೆ ಡಿಜೆ ಸದ್ದಿನ ಕೈ ಬಿಡೋಕು. ಈ ಸಲ ಬಳಸುವ ಡಿಜೆಗಳ ಸದ್ದು 75 ಡೆಸಿಬಲ್ ಮಿತಿಲೇ ಇರೋಕು. ಹಂಗೆ ಮಂಟಪ ಸಮಿತಿಗ ಡಿಜೆ ಬಳಕೆಗೆ ಸ್ವಂತ ಮಿತಿನ ಹಾಕೊಂಡಿರೋದು ತುಂಬ ಒಳ್ಳೆದು. ಮಡಿಕೇರಿ ದಸರಲ್ಲಿ ನಮ್ಮ ಈ ನೆಲದ ಸಂಸ್ಕೃತಿಗೆ ತುಂಬ ನಿಗಾ ಕೊಡೋದು ಒಳ್ಳೆದು. ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗುವ ವಿಚಿತ್ರ ವಿಚಿತ್ರ ಸದ್ದು ಬರುವ ಪಿಪಿಗಳ ಹಂಗೆ ದಸರಲ್ಲಿ ಜನ ತುಂಬ ಸೇರಿದ್ರಿಂದ ಯಾವುದೇ ತರಹದ ಬ್ಯಾಡದ ಕೆಲಸಗಾಗದಂಗೆ ಎಚ್ಚರ ತಕಣಿಕೆ. ಮುಖಗಳಿಗೆ ಹಾಕುವ ವಿಚಿತ್ರ ಮುಖವಾಡಗಳ ಪೂರ್ತಿ ನಿಷೇಧ ಮಾಡಿಡೋ. ಹಂಗೆ ಯಾರು ಸಹ ಇದನ್ನು ಮಾರಾಟ ಮಾಡುವಂಗೆ ಇಲ್ಲೇ. ದಸರಲ್ಲಿ ಸರಿಯಾದ ಬಂದೋಬಸ್ತಿಗೆ ಬೇಕಾದ ಜಂಬೋ ತಂಡನ ತಯಾರು ಮಾಡಿಡೋ. ಜಿಲ್ಲೆನ ಕಾಫಿ ತೋಟಗಳಿಗೆ ಹೊರಗಿನ ರಾಜ್ಯಗಳಿಂದ ಕೆಲಸದವು ಕೆಲಸಕ್ಕೆ ಎತ್ತ ಬರ್ತವಳೋ ಹಿಂಗೆ ಬಂದವು ಸಮಾಜಕ್ಕೆ ಗಂಡಾಂತರನ ತಂದವೆತ ಗೊತ್ತಾದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ತಗೊಂಡವೆ. ಕೆಲಸದವು ಬಾಂಗ್ಲಾದೇಶದ ಗೊತ್ತಾದರೆ ಅಂಥವರ ವಾಪಸ್ ಅವರ ದೇಶಕ್ಕೆ ಕಳಿಸಿಕೆ ಕ್ರಮ ತಗೊಂಡವೆತ ವರಿಷ್ಠ ಅಧಿಕಾರಿಗಳು ಹೇಳ್ದು. ಮಡಿಕೇರಿ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ 50% ರಿಯಾಯಿತಿ ಕ್ರಯಲ್ಲಿ ರೈತರಿಗೆ ಬೇಕಾದ ಮೋಟೋ ಕಾರ್ಟ್ನ ಕೊಟ್ಟವೆ. ಅವಶ್ಯ ಇರುವ ರೈತರು ಜಾಸ್ತಿ ಮಾಹಿತಿ ಬೇಕರೆ ರೈತ ಸಂಪರ್ಕ ಕೇಂದ್ರನ ಸಂಪರ್ಕ ಮಾಡಕ್ಕಂತ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸೋಳು. ಹೆಸರು ಪಡೆದ ಮಡಿಕೇರಿ ದಸರಾದ 4 ಶಕ್ತಿ ದೇವತೆಗಳ ಕರಗಕ್ಕೆ ಮಡಿಕೇರಿ ಪೇಟೆದ ಪಂಪಿನ ಕೆರೆನ ಬನ್ನಿ ಮಂಟಪದಲ್ಲಿ ಸಂಪ್ರದಾಯದಂಗೆ ವಿಶೇಷ ಪೂಜೆನ ಮಾಡಿ ಚಾಲನೆ ಕೊಟ್ಟಳು. ಹಾಲೇರಿ ರಾಜರ ದರ್ಬಾರ್ನ ಕಾಲಂದ ನಡ್ಕೊಂಡು ಬಂದಿರುವ ಮಡಿಕೇರಿ ದಸರಾ ಹಬ್ಬಕ್ಕೆ 1.5 ಶತಮಾನದ ಚರಿತ್ರೆ ಉಂಟು. ಶ್ರೀ ಕುಂದೂರು ಮೊಟ್ಟೆ ಚೌಟಿ ಮರಿಯಮ್ಮ ದೇವಸ್ಥಾನದ ಕರಗನ ಪಿಪಿ ಚಾಮಿ, ಶ್ರೀ ಕಂಚಿಕಾಮಾಕ್ಷಿ ದೇವಸ್ಥಾನದ ಕರಗನ ಪಿಸಿ ಉಮೇಶ್, ಶ್ರೀ ದಂಡಿನ ಮರಿಯಮ್ಮ ದೇವಸ್ಥಾನದ ಕರಗನ ಜಿಎ ಉಮೇಶ್, ಹಂಗೆ ಶ್ರೀ ಕೋಟೆ ಮರಿಯಮ್ಮ ದೇವಸ್ಥಾನದ ಕರಗನ ಪಿಬಿ ಅನೀಶ್ ಕುಮಾರ್ ಅವರು ಈ ಸಲ ಹೊತ್ತಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ 9:00 ಬೆಳಿಗ್ಗೆ 11:00 ಮಧ್ಯಾಹ್ನ 1:00 ಮುಟ ಪೊನ್ನಂಪೇಟೆ ತಹಸೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು, ಬೇಕು ಬೇಕು ದಂಡಿಸುದು, ದುಡ್ಡು ಚುಟ್ಟಿಕೆ ಪ್ಯಾಚಾಡ್ದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಳು. ಮಡಿಕೇರಿ ದಸರಾ ಸಮಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿನ ಕಡೆಯಿಂದ ಇಂದಿನ ಮಡಿಕೇರಿಪೇಟೆನ ಗಾಂಧಿ ಬಾಳಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಸುರಾಟು. ಇದೀಗ 6:00 ರಸಮಂಜರಿ ಸೇರಿದಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಉಂಟು. ನಾಳೆ ಬೆಳಿಗ್ಗೆ 9:00 ಮಕ್ಕಳ ದಸರಾ, ಸಾಯಂಕಾಲ 6:00 ತರವರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಏರ್ಪಾಡಾಟು. 6:00 ಬೆಳಿಗ್ಗೆ 10:00 ಕಾಪಿ ದಸರಾ, ಅಂದು ಸಾಯಂಕಾಲ 6:00 ಹೆಸರು ಪಡೆದ ಕಲಾವಿದರಿಂದ ರಸಮಂಜರಿ, ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದದೆ. 7:00 ಸ್ಟಾರ್ ಸಿಂಗರ್ ಇನಾಮ್ ಪಡೆದ ಅವಿರ್ಭವ್ ಅವರಿಂದ ಗಾನಸುದೆ, ಹಂಗೆ ತಾರೀಕು 8ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಹೆಣ್ಣು ಜನರ ದಸರಾ, 9ಕ್ಕೆ ತರವರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ತಾರೀಕು 10ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕೊಡಗು ಜಿಲ್ಲಾ ಜಾನಪದ ಪರಿಷತ್ತಿನ ಕೂಡುಕೂಟಲಿ ಜಾನಪದ ದಸರಾ, ಅಂದೇ ಸಾಯಂಕಾಲ 6 ಗಂಟೆಗೆ ಯುವ ದಸರಾ, ತಾರೀಕು 11ಕ್ಕೆ ಆಯುಧ ಪೂಜನ ದಿನ ಸಾಯಂಕಾಲ 6 ಗಂಟೆಗೆ ನಾಡಿನ ಹೆಸರು ಪಡೆದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ, ಹಂಗೆ ಹೆಸರು ಪಡೆದ ಹಾಡುಗಾರ ರಾಜೇಶ್ ಕೃಷ್ಣನ್ ಮತ್ತೆ ತಂಡದ ಸಂಗೀತ ರಸಮಂಜರಿ ಏರ್ಪಾಡಾಟುತ್ತ ಜಿಲ್ಲಾಧಿಕಾರಿ ವೆಂಕಟರಾಜವು ಮಾಹಿತಿ ಕೊಟ್ಟಳು. ಶ್ರೀ ಕಾವೇರಿ ದಸರಾ ಸಮಿತಿ ಮತ್ತೆ ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡುಕೂಟಲಿ ಗೋಣಿಕೊಪ್ಪ ದಸರಾ ರಾಜ್ಯ ಮಟ್ಟದ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮ ಇದೇ ತಾರೀಕು 11ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಗೋಣಿಕೊಪ್ಪದ ದಸರಾ ವೇದಿಕೆಯಲ್ಲಿ ಏರ್ಪಾಡಾಟು. ಕವಿಗೋಷ್ಠಿಯಲ್ಲಿ ಕನ್ನಡ, ಕೊಡವ, ಅರೆಬಾಸೆ, ತುಳು, ಕೊಂಕಣಿ, ಹವ್ಯಾಕ, ಬ್ಯಾರಿ, ಯರವ, ಕುಂಬಾರ, ಹಿಂದಿ, ತಮಿಳ್, ಮಲಯಾಳಂ, ಮರಾಠಿ ಹೀಗೆ 13 ಭಾಷೆಯಲ್ಲಿ 78 ಕವಿಗ ಕವನಗಳ ಓದಿವೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಡಿಸೆಂಬರ್ 14ಕ್ಕೆ ಜಿಲ್ಲೆಯ ಎಲ್ಲ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದಿತ್ತ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ತಿಳಿಸಿದಳು. ಮಲ್ಲಮಾಡ ಕುಟುಂಬಸ್ಥರ ಕಡೆಯಿಂದ ಬೆಕ್ಕಿಸೊಡ್ಲೂರು ಗ್ರಾಮದ ಶಾರದಾ ಪ್ರೌಢ ಹೈಸ್ಕೂಲ್ನ ಆಟದ ಬಣಲಿ ಇದೇ ತಾರೀಕು 12 ಮತ್ತು 13ಕ್ಕೆ ಕೊಡವ ಕುಟುಂಬಗಳ ನಡುವಿನ ವಾಲಿಬಾಲ್ ಆಟ ಏರ್ಪಾಡಾಟು. ಹೆಸರು ಪಡೆದ ಮಡಿಕೇರಿ ದಸರಕ್ಕೆ 1.50 ಕೋಟಿ ರೂಪಾಯಿ, ಹಂಗೆ ಗೋಣಿಕೊಪ್ಪ ದಸರಕ್ಕೆ 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಯಿತು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚ್ಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಗೋಪಾಲಕೃಷ್ಣ ಯುವಕ ಸಂಘ ಹಾಗೂ ಗ್ರಾಮಸ್ಥರು ಆವಂದೂರು ಇವರ ವತಿಯಿಂದ ಪ್ರಥಮ ವರ್ಷದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಇದೇ 6ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಆವಂದೂರು ಅನಂತ ಹೋಮ್ಸ್ಟೇ ಬಳಿ ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 33,200 ರೂಪಾಯಿಯ 5x3 ವುಡನ್ ಡೈನಿಂಗ್ ಟೇಬಲ್ ವಿತ್ 6 ಚೇರ್ ಇದೀಗ ಕೇವಲ 19,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಏನ್ರಿ ಅಪ್ಪ ಹೇಳಿದ್ರು ಹೊಸ ಸೈಟ್ ತಗೋತಿದ್ದೀರಂತೆ? ಹೌದು. ಮತ್ತೆ ನನ್ಗೆ ಗೋಲ್ಡ್ ಕೊಡಿಸ್ತೀನಿ ಅಂದಿದ್ರಿ? ಡೋಂಟ್ ವರಿ, ಸೈಟ್ ಮತ್ತೆ ಗೋಲ್ಡ್ ಎರಡೂ ಬರುತ್ತೆ. ಯಾಕಂದ್ರೆ ನಾನ್ ತಗೊಳ್ತಾ ಇರೋದು ಲಿಶಿತ ಎಸ್ಟೇಟ್ಸ್ ನಲ್ಲಿ. ಲಿಶಿತ ಎಸ್ಟೇಟ್ಸ್ ತಂದಿದೆ ದಸರಾ ಬೊನ್ನಾನ್ಸಾ. ಇದೆ ಅಕ್ಟೋಬರ್ 4, 5 ಮತ್ತು 6ರಂದು ನಿಮ್ಮ ಕನಸಿನ ಸೈಟ್ಸ್ ಬುಕ್ ಮಾಡಿ ಮತ್ತು 5 ಗ್ರಾಮ್ ಗೋಲ್ಡ್ ಕಾಯಿನ್ ಅನ್ನ ನಿಮ್ಮದಾಗಿಸಿ. ಜೊತೆಗೆ ಸೈಟ್ ವಿಸಿಟ್ ಮಾಡಿದ್ರೆ ಅಶ್ಯೂರ್ಡ್ ಗಿಫ್ಟ್ಸ್ ಕೂಡ ಗೆಲ್ಲಿ. ಈ ಆಫರ್ ಮಿಸ್ ಮಾಡಬೇಡಿ, ಯಾಕಂದ್ರೆ ಇದು ಲಿಮಿಟೆಡ್ ಸೈಟ್ಸ್ ಮತ್ತು ಲಿಮಿಟೆಡ್ ಆಫರ್. ವಿಸಿಟ್ ಲಿಶಿತ ಎಸ್ಟೇಟ್ ಸ್ವಿಮ್ಮಿಂಗ್ ಪೂಲ್ ರಸ್ತೆ, ಸರಸ್ವತಿಪುರಂ, ಮೈಸೂರು. ಆರ್ ಕಾಲ್ 9071966999. ಬೆಳ್ಳೂರು ಗ್ರಾಮ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ಇಂದಿನಿಂದ 11ನೇ ತಾರೀಕಿನವರೆಗೆ ಸಂಜೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಗಳು, ಹಾಗೆ ಈ ತಿಂಗಳ 12ರಂದು ವಿಜಯದಶಮಿ ಪ್ರಯುಕ್ತ ಬೆಳಿಗ್ಗೆ 10:30 ಗಂಟೆವರೆಗೆ ಪೂಜಾ ಕಾರ್ಯ ನಡೆಯಲಿದೆ. ಪ್ರತಿದಿನ ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ ಬಟ್ಟಿರ ಪುಷ್ಪ ರಾಜಪ್ಪ. ಐತಿಹಾಸಿಕ ಮಡಿಕೇರಿ ದಸರಕ್ಕೆ ನಿನ್ನಾಂದು ನಗರತ್ರ 4 ಶಕ್ತಿದೇವೆತಡ ಕರಗಕ್ಕೆ ಪದ್ಧತಿ ಪೋಲೆ ಪೂಜೆ ಮಾಡಿತ್ತು. ನಮ್ಮಕ್ಕೆ ಮೊಳಿಯಿಟ್ಟತ್ತು. ಕುಂದೂರು ಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ಕರಗತ್ನ ಪಿಪಿ ಚಾಮಿ, ದಂಡಿನ ಮಾರಿಯಮ್ಮ ಕರಗತ್ನ ಉಮೇಶ್, ಕೋಟೆ ಮಾರಿಯಮ್ಮ ಕರಗತ್ನ ಪಿಬಿ ಅನೀಶ್, ಕಂಚಿ ಕಾಮಾಕ್ಷಿಯಮ್ಮ ಕರಗತ್ನ ಪಿಸಿ ಉಮೇಶ್, ಮಂಡಲ್ ಬೆಚ್ಚಂಡು ಶ್ರದ್ಧಾಭಕ್ತಿಯಲ್ಲಿ ಪಂಪ ಕೆರೆಯಿಂದ ನಗರಕ್ಕೆ ಬಾತು. ಕರಗಬಪ್ಪ ಬಟ್ಟೆಲು ಭಕ್ತಂಗ ಈಡುಕಾಯಿ ಆರತಿ ಪೂಜೆ ಮಾಡಿಸಿ ಅಲ್ಲತೆ ಕರಗಬಪ್ಪ ಅಲ್ಲೆಲ್ಲ ಭಕ್ತಂಗ ರಂಗೋಲಿ ಇಟ್ಟಿತು ಕಳಸ ಪುಡ್ಚಂಡು ಬಂದದಲ್ಲತೆ ಅನ್ನದಾನವೂ ನಡೆದತ್ತು. ಶಿಕ್ಷಣ ಕೋವಲು ಮಾಡನ ನಲ್ಲ ಸೇವೆಕು ಕೊಡಪ್ಪ ಪ್ರಗತಿಪರ ಪ್ರಾಂಶುಪಾಲೆ ಪ್ರಶಸ್ತಿನ ಕೊಡಗು ವಿದ್ಯಾಲಯತರ ಪ್ರಾಂಶುಪಾಲೆ ನಂದಿನ ರವಣ ಸುಮಿತ್ರ ತಾಮನೆ ಕಾಳಿಮಡ ಈ ಹಿಂಗ ಪಡೆದಂಡಿತು. ಇಎನ್ಎನ್ ಎಜುಕೇಷನ್ ನ್ಯೂಸ್ ನೆಟ್ವರ್ಕ್ ಆಯೋಜನೆ ಮಾಡಿದ ಸಮಾರಂಭತ್ತು ಆಂಧ್ರಪ್ರದೇಶ ತೆಲಂಗಾಣ ಶಿಕ್ಷಣ ಉತ್ಸವ ಪಿಂಗ ಪ್ರಶಸ್ತಿ ಪ್ರದಾನ ಸಮಾರಂಭತ್ತು ಸುಮಿತ್ರಾವು ಪ್ರಶಸ್ತಿ ಸ್ವೀಕಾರ ಮಾಡಿಸಿ. ಮಹಿಳಾ ಪಿಂಗ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನೆಲು ಅಂಗನವಾಡಿ ದಿನತ್ರ ಮಾರಿಪತ್ತು ನಲ್ಲ ಸೇವೆ ಮಾಡುವ ಅಂಗನವಾಡಿ ಕಾರ್ಯಕರ್ತಂಕ ಕೊಡಪ ತಾಲೂಕು ಮಟ್ಟತ್ರ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿನ ಕರಡ ಅಂಗನವಾಡಿ ಕೇಂದ್ರತ್ರ ಕಾರ್ಯದರ್ಶಿ ಕೆಪಿ ಈಶ್ವರಿ ಪಡೆದಂಡಿತು.